8/3/2025 ಶನಿವಾರದಂದು ನಡೆಯುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು. ಇದಕ್ಕಾಗಿ ಜಿಲ್ಲಾ ನ್ಯಾಯಾಲಯದ ಸಮುಚ್ಚಯದಲ್ಲಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಹಾಗೂ ತಾಲೂಕು ನ್ಯಾಯಾಲಯಗಳಲ್ಲಿರುವ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಸಂಪರ್ಕಿಸಬಹುದು ಅಥವಾ ಕಾನೂನು ಸಹಾಯವಾಣಿ ಸಂಖ್ಯೆ 1500 ಇದನ್ನು ಸಂಪರ್ಕಿಸಬಹುದು. ಗಮನಿಸಿ, ರಾಷ್ಟ್ರೀಯ ಲೋಕ್ ಅದಾಲತ್ ನಡೆಯುವ ದಿನಾಂಕ ಮಾರ್ಚ್ ತಿಂಗಳ 8/3 ಅಂದರೆ 8/3/2025 ಶನಿವಾರ. ಸಹಾಯವಾಣಿ ಸಂಖ್ಯೆ 1500. ಪ್ರಕಟಣೆ ಕೇಳಿದಿರಿ. ಕಾಡು ಇದ್ದರೆ ನಾಡು, ಕಾಡನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಕಾಡ್ಗಿಚ್ಚು ನಿರ್ವಹಣೆಗೆ ಕರ್ನಾಟಕ ಅರಣ್ಯ ಇಲಾಖೆ ಸಜ್ಜಾಗಿದೆ. 98% ಕಾಡ್ಗಿಚ್ಚಿಗೆ ಕಾರಣ ಮಾನವನ ಕಿಚ್ಚು, ನಿರ್ಲಕ್ಷ್ಯತೆ ಮತ್ತು ಅಜ್ಞಾನ. ಬನ್ನಿ, ಜಾಗರೂಕರಾಗೋಣ, ಕಾಡ್ಗಿಚ್ಚನ್ನು ತಡೆಯೋಣ, ಅರಣ್ಯವನ್ನು ಉಳಿಸೋಣ. ಹೆಚ್ಚಿನ ಮಾಹಿತಿಗೆ ಅರಣ್ಯ ಸಹಾಯವಾಣಿ 1926 ಕರೆ ನೀಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ರೈತ ಬಾಂಧವರೇ ಹಾಗೂ ಕಿಸಾನ್ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಪ್ರಗತಿಪರ ರೈತರಾದ ಈರಪ್ಪ ನಾಯ್ಕ ಅವರು ನಮ್ಮ ಜೊತೆಗಿದ್ದಾರೆ. ಚಂದ್ರಗುತ್ತಿ ಹೋಬಳಿ ಹೊರಬಯಲು ಗ್ರಾಮ, ಇಲ್ಲಿ ತಮ್ಮ ಒಂದು ಕೃಷಿ ಚಟುವಟಿಕೆಗಳನ್ನ ಅತ್ಯಂತ ಒಂದು ಸುಂದರವಾಗಿ ಅಚ್ಚುಕಟ್ಟಾಗಿ ಇರ್ತಕ್ಕಂತ ಒಂದು ಪ್ರದೇಶದಲ್ಲಿ, ನೈಸರ್ಗಿಕವಾಗಿ ಸಿಗ್ತಕ್ಕಂತ ಒಂದು ಪ್ರದೇಶದಲ್ಲಿ ತುಂಬಾನೇ ಒಂದು ಚೆನ್ನಾಗಿ ಕೃಷಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಶಿವಮೊಗ, ಇಲ್ಲಿ ಇವರು ಪ್ರತಿ ಬುಧವಾರ ನಮ್ಮ ರೈತರಿಗೆ ಇವರ ಒಂದು ಅನುಭವಗಳನ್ನ ಅವರು ವ್ಯಕ್ತಪಡಿಸತಕ್ಕಂತ ಒಂದು ಕಾರ್ಯಕ್ರಮ ಕೂಡ ಅವರು ಮಾಡ್ತಾರೆ. ಬನ್ನಿ, ಈಗ ಪ್ರಮುಖವಾಗಿ ಏನು ನಾವು ಹೇಳ್ತೀವಿ ಕಮರ್ಷಿಯಲ್ ಕ್ರಾಪ್ಸ್ ಅಂತ, ಅಂದ್ರೆ ಏನು ವಾಣಿಜ್ಯ ಬೆಳೆಗಳು, ಏನಂತಂದ್ರೆ ರಬ್ಬರ್ ಆಗಿರ್ಬಹುದು, ತೆಂಗಾಗಿರ್ಬಹುದು, ಆಮೇಲೆ ಇದು ತಾಳೆ ಬೆಳೆ, ಈ ಒಂದು ಹೆಚ್ಚಿನ ಒಂದು ಗಮನ ಹರಿಸಿ ಇದು ಮುತುವರ್ಜಿಸಿ ಇದನ್ನ ನಿರ್ವಹಿಸ್ತಾ ಇದ್ದಾರೆ. ಸಮಗ್ರ ಕೃಷಿನೇ ಅಂತ ಹೇಳ್ಬಹುದು. ಸಮಗ್ರ ಎಲ್ಲ ಒಂದು ಕೃಷಿ ಇದೆ ಇವ್ರ ಹತ್ರ, ನೀವು ಇಂಥದ್ದು ಇಲ್ಲ ಅಂತ ಇಲ್ಲ, ಪ್ರತಿಯೊಂದು ಸಮಗ್ರವಾಗಿ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಆಕಾಶವಾಣಿ FM ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ, ನಾನು ವೀರಪ್ಪ ಐಕರ್ ಅಂತ. ಎಲ್ಲ ಬೆಳೆಗಳೆಲ್ಲ ಇದೆ ನಮ್ದು, ತಾಳೆ ಇದೆ, ಅಡಿಕೆ ಇದೆ, ಮತ್ತೆ ರಬ್ಬರ್ ಇದೆ, ಕಾಳುಮೆಣಸು, ಬಾಳೆ, ಆಲ್ಮೋಸ್ಟ್ ಹೊಸ ಹೊಸ ಬೆಳೆಗಳು ಯಾವ್ದು ಬಂದಿದಾವೆ ಎಲ್ಲ ಬೆಳೆಗಳಲ್ಲೂ ಇಟ್ಕೊಂಡಿದ್ದೀವಿ. ಅದು ಅಲ್ದೇನೆ ನಮಗೆ ಮನೆಯಲ್ಲಿ ಖಾಲಿ ಇರ್ಲಿಕ್ಕೆ ಮನ್ಸು ಬರದೇ ಇದ್ದಾಗ ಈಗ ನಮ್ದು ಸಿಮೆಂಟ್ ಪ್ರಾಡಕ್ಟ್, ಕಿಟಕಿಗಳು, ಕಿಟಕಿ ಬಾಗಿಲು, ಅವನ್ನೆಲ್ಲ ಮಾಡಿ ಸೇಲ್ ಮಾಡ್ತಕ್ಕಂಥದ್ದು. ಕೊಬ್ಬರಿ ಎಣ್ಣೆ ಮಿಷನ್ ಅನ್ನು ಇಟ್ಕೊಂಡಿದ್ದೀನಿ, ಒಂದು 7 kg ಹಾಕಿ ಎಣ್ಣೆ ಮಾಡ್ತಕ್ಕಂಥದ್ದು. ಇಲ್ಲಿ 25 km ವ್ಯಾಪ್ತಿಯೊಳಗೆ ಈಗ ಯಾವುದೂ ಇಲ್ಲ. ಸಿರ್ಸಿ 25 ಇದೆ, ಸಿದ್ದಾಪುರನು 25, ಇತ್ಲಾಗೆ ಸೊರಬಾನು 25 km ವ್ಯಾಪ್ತಿಯೊಳಗಿರೋದ್ರಿಂದ ಇಲ್ಲಿ ನಮ್ಮ ಭಾಗದ ರೈತರಿಗೆ ಒಂದು ತುಂಬಾ ಅನುಕೂಲ ಆಗಿದೆ ಅಂತ ನಾನು ಹೇಳೋದಲ್ಲ, ಭಾಗದ ರೈತರು ಹೇಳ್ತಾರೆ. ಈಗ ಏನು 5 kg, 6 kg, 2 kg ಕೊಬ್ಬರಿ ಎಣ್ಣೆ ಮಾಡಿಸ್ಲಿಕ್ಕೆಲ್ಲ ಬರ್ತಾರೆ. ನಮ್ದು ಭತ್ತದ ಗದ್ದೆನೂ ಇದೆ, ಭತ್ತನೂ ಮಾಡ್ತೀವಿ, ಎಲ್ಲ ನಮ್ದು ಹಳೆ ತಳಿಗಳು ಭತ್ತ, ಅದರಲ್ಲಿ ಒಳ್ಳೆ ಇಳುವರಿ ಇನ್ನು ಚೆನ್ನಾಗಿ ಬಂದಿದೆ. ಅದು ಅಲ್ಲದೆ ನಾವು ಭತ್ತವನ್ನ ಬೀರಿ ಅರಳು ಮಾಡಿ ಅರಳಲ್ಲಿ ಭತ್ತ ಬೀರ್ತೀವಿ. ಕೆಲವರು ಒಣ ಮಣ್ಣಲ್ಲೇ ಬೀರಿ ಟ್ರ್ಯಾಕ್ಟರ್ ರೋಟೋವೇಟರ್ ಹೊಡೆದು ಮಾಡ್ತಾರೆ, ನಾವು ಆ ತರ ಏನ್ ಮಾಡ್ತಾ ಇಲ್ಲ. ಈ ತರ ಭತ್ತವನ್ನು ಬೀರಿ ಮಾಡ್ತೀವಿ, ಅದರಿಂದ ಹುಲ್ಲಿನ ಪ್ರಮಾಣವೂ ಜಾಸ್ತಿ ಸಿಗ್ತದೆ, ಮತ್ತೆ ಭತ್ತನೂ ಅಷ್ಟೇ ಪ್ರಮಾಣದಲ್ಲಿ ಬರ್ತದೆ. ಒಳ್ಳೆ ಅದರಲ್ಲೇ ಸಮಗ್ರ ಕೃಷಿ ಇಲಾಖೆಯಲ್ಲಿ ನನಗೆ ಒಂದು ಪ್ರಶಸ್ತಿನೂ ಕೊಟ್ಟಿದ್ದಾರೆ. ನಮ್ದು ಶಿವಮೊಗ್ಗ ಜಿಲ್ಲೆಯಿಂದ ಒಂದು ಪ್ರಶಸ್ತಿನೂ ಬಂತು. ಮತ್ತೆ ಅದು ಅಲ್ದೇನೆ ಶಿವಮೊಗ್ಗದಲ್ಲಿ KVK ಅಂದ್ರೆ ನವಲೆಯಲ್ಲಿ ಇರ್ತಕ್ಕಂಥ KVKಯಲ್ಲಿ ರೈತರಿಗೆ ವಾರದಲ್ಲಿ ಒಂದೊಂದು ದಿನ ಪಾಠ ಮಾಡ್ಲಿಕ್ಕೆ, ಪಾಠ ಅಂತ ಹೇಳಿದ್ರೆ ನಮ್ಮ ಒಂದು ಈ ರೈತರ ಅನುಭವದಲ್ಲಿ ಬರ್ತಕ್ಕಂಥ ಇವು ಬೆಳೆಗಳು, ಅದ್ರ ಬಗ್ಗೆ ಆ ರೈತರಿಗೆ ಒಂದ್ ಸ್ವಲ್ಪ ತಿಳುವಳಿಕೆ ಕೊಡ್ಲಿಕ್ಕಾಗಿ ಆಗಾಗ ಹೋಗ್ತೀವಿ. ಅದನ್ನು ಒಂದ್ ಸ್ವಲ್ಪ ಅಲ್ಲಿ ಇದು ಮಾಡ್ತಾರೆ. ಮತ್ತೆ ಈಗ ಹಲವಾರು ರೈತರಿಗೆ ನಾವೆಲ್ಲ ಸ್ವಲ್ಪ ಅನುಕೂಲವಾದ ರೀತಿಯಲ್ಲಿ ಅವರಿಗೆ ಯಾವುದೇ ಒಂದು ಸಲಹೆ ಕೇಳಿದ್ರು ಹೋಗ್ಬಿಟ್ಟು ನನ್ನ ಕೈಲಿ ಹರಿದಷ್ಟು ಇಲ್ಲಿ ಹೇಳಿ, ಮತ್ತೆ ಅದು ಅಂದ್ರೆ ಅವ್ರ ಪ್ಲಾಟ್ಗಳಿಗೆ ಹೋಗಿ ಹೀಗ್ ಮಾಡಿ ಅಂತ ಹೇಳ್ತೀವಿ. ಆ ತರದ್ ಒಂದು ನಮ್ಮ ಇದು ಇದೆ ಇಲ್ಲಿ ಈ ಭಾಗದಲ್ಲಿ. ನಾನು ಒಬ್ಬ ಗ್ರಾಮ ಸೇವಕ ಇದ್ದಂಗೆ ಆಗ್ಬಿಟ್ಟಿದ್ದೀನಿ ಎಲ್ಲಾ ಜನರಿಗೆ. ಅದು ಅಲ್ದೇನೆ ನಮ್ಮ ಈಗ ಕೃಷಿ ಇಲಾಖೆಯವರು ಸಮೇತ ನಮ್ಮ ಸೊರಬ ಇರ್ಬೋದು, ಅವರು ಎಲ್ಲರೂ ನಮ್ಮನ್ನ ಗೌರವಿಸ್ತಾರೆ. ಯಾವುದೇ ಒಂದು ಸರ್ಕಾರದ ಒಂದು ಬೆಳೆ ಬಂದ್ರೆ ಫಸ್ಟ್ ನಮ್ಮನ್ನ ಕೇಳ್ತಾರೆ, ನೀವು ಇದನ್ನ ಮಾಡ್ತೀರಾ, ಇಲ್ಲ ಅಂದ್ರೆ ನಾವು ಬೇರೆಯವರಿಗೆ ಕೊಡ್ತೀವಿ ಹೀಗಂತ ಕೇಳಿ ನಾನು ಮಾಡ್ತೇನೆ ಅಂದ್ರೆ ನಮಗ್ ಕೊಡ್ತಾರೆ, ಇದು ನಮ್ಗೆ ಆಗಲ್ಲ ಅಂದ್ರೆ ಬೇರೆಯವರಿಗೆ ಕೊಡ್ತಾರೆ ಅವ್ರು. ಯಾಕಂದ್ರೆ ನಮಗ್ ಕೊಟ್ರೆ ಅದರಿಂದ 10-6 ಜನರಿಗೆ ಅನುಕೂಲ ಆಗ್ತದೆ, ಅನ್ನೋ ಉದ್ದೇಶ ಅವರೆಲ್ಲರಿಗೂ ಇದೆ. ಯಾವುದೇ ಒಂದು ಬೆಳೆ ಬಂದಾಗ, ಭತ್ತ ಇರಬಹುದು, ಬೀಜ ಧಾನ್ಯಗಳೆಲ್ಲ ಬಂದಾಗ ಸಮೇತ ನಮ್ಮನ್ನೊಂದು ಮಾತು ಕೇಳ್ತಾರೆ. ಈಗೆಲ್ಲ ಬೆಳೆದು ನಮ್ದೆಲ್ಲದು ಇದೆ, ಆದ್ರೆ ಇನ್ನು ಕೇಳಿದ್ರೆ ಅದ್ರ ಬಗ್ಗೆ ಕೊಡ್ತೀವಿ. ಕಾಫಿ ಇದೆ, ಎಲ್ಲ ಬೆಳೆನೂ ಇದೆ, ಆಲ್ಮೋಸ್ಟ್ ಯಾವ ಬೆಳೆನೂ ಇಲ್ಲ ಅನ್ನಂಗಿಲ್ಲ. ಈಗ ಈ ಒಂದು ಸಮಗ್ರ ಕೃಷಿಯಲ್ಲಿ ಇದು ತಮ್ಗೆ ಹೇಗೆ ಅಂತಂದ್ರೆ, ಇದು ಪೂರ್ವಜರನ್ ಮಾಡ್ಕೊಂಡ್ ಬಂದಿರತಕ್ಕಂತ, ಅವಾಗ ಸಮಗ್ರ ಕೃಷಿ ಅಂತ ನಾವು ಹೆಸರಿಟ್ಟಿಲ್ಲ, ಮಾಡ್ಕೊಂತ ಬಂದಿದ್ರು ಅವಾಗ್ಲೂ ಕೂಡ. ಆದ್ರೆ ಈಗ ಇದು ಹೊಸ ಒಂದು ಯುಗದಲ್ಲಿ, ಈ ಒಂದು ವೈಜ್ಞಾನಿಕ ಯುಗದಲ್ಲಿ ಇದಕ್ಕೆ ಒಂದು ವೈಜ್ಞಾನಿಕ ಸ್ಪರ್ಶ ಕೊಟ್ಟು ಇದು ಸಮಗ್ರ ಕೃಷಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಸರ್? ಹೌದು ಸರ್. ಈಗ ಸಮಗ್ರ ಕೃಷಿ ಅಂದ್ರೆ ಒಂದಲ್ಲ ಒಂದು ಬೆಳೆಯಲ್ಲಿ, ಒಂದ್ ಬೆಳೆಯಲ್ಲಿ ನಷ್ಟ ಆದ್ರೆ ಮತ್ತೊಂದು ಬೆಳೆಯಲ್ಲಿ ಅವನಿಗೆ ಲಾಭ ಆಗ್ಬೇಕು. ಭತ್ತಕ್ಕೆ ರೇಟ್ ಇಲ್ಲ ಅಂತ ಹೇಳಿದ್ರೆ ಅಡಿಕೆನೂ ಸ್ವಲ್ಪ ರೇಟ್ ಇಲ್ಲ ಅಂದ್ರೆ ಕಾಳು ಮೆಣಸು. ಈಗ ರಬ್ಬರ್ ಇದೆ, ಈಗ ಅದು ರಬ್ಬರ್ ರೇಟ್ ಕಡಿಮೆ ಇತ್ತು ಅಂತ ಜನಗಳೆಲ್ಲ ಕಿತ್ತಾಕಿದ್ರು. ನಾವು ಇಟ್ಕೊಂಡು ಅದ್ರಲ್ಲೇ ದೊಡ್ಡ ಲಾಭ. ನಮ್ಗೆ ರಬ್ಬರ್ ಇಲ್ಲದೆ ನಮ್ ಜೀವನನೇ ಇಲ್ಲನೋ ಅನ್ನೋ ಪರಿಸ್ಥಿತಿ ನಮಗ್ ಬಂದಿದೆ. ಅಡಿಕೆ ವರ್ಷಕ್ಕೊಮ್ಮೆ ಕಿತ್ಕೊಂಡ್ರಾಯ್ತು, ರಬ್ಬರ್ ದಿನದ ಬೆಳೆ, ದಿನಾನು ನಮಗೆ ಇನ್ಕಮ್ ಕೊಡ್ತಕ್ಕಂತ ಮರಗಳವು. ಅದಕ್ಕೆ ನೀರ್ ಹಾಕ್ಬೇಕಾಗಿಲ್ಲ, ಗೊಬ್ಬರನ ಹೆಚ್ಚು ಹಾಕ್ಬೇಕಾಗಿಲ್ಲ, ಒಳ್ಳೆ ಬೆಳೆ ಅದು. ಅಂದ್ರೆ ಅದನ್ನ ರುಚಿ ಉಂಡವ್ರಿಗೆ ಮಾತ್ರ ರಬ್ಬರ್ ಬೆಳೆದು ಗೊತ್ತು. ಪಾಮು ಅಷ್ಟೇ, ವರ್ಷಕ್ಕೆ 12 ಕೊನೆ ಬರ್ತದೆ. ನಾವು ನೀರನ್ನ ಚೆನ್ನಾಗಿ ಕೊಟ್ಬಿಟ್ರೆ 12 ಕೊನೆ ಹೊರಡ್ತದೆ. ಏನೋ ಒಂದ್ 6 ಸಿಗ್ಲಿ ನಮ್ಗೆ ತೊಂದ್ರೆ ಇಲ್ಲ, 60-70 ಕೆಜಿ ಒಂದೊಂದು ಕನಿಷ್ಠ 10 ವರ್ಷ ಕಳೆದಿರ್ತಕ್ಕಂತ ಮರದಲ್ಲಿ 60-70 ಕೆಜಿ ಬರ್ತದೆ. ಈಗ ಒಳ್ಳೆ ರೇಟ್ ಇದೆ, 15,000 ತನಕ ಒಂದ್ ಟನ್ನು, ಒಂದ್ ಟನ್ನಿಗಿದೆ. ಹೀಗಾಗಿ ರೈತರಿಗೆ ಅದರಲ್ಲಿ ಆಗ್ತಕ್ಕಂತ ಲಾಭ ಇನ್ ಯಾವ್ದ್ರಲ್ಲೂ ಇಲ್ಲ ಅಂತ ಜನಗಳು ಏನಿದ್ರು ಅಡಿಕೆ ಹುಚ್ಚು ಇಟ್ಕೊಂಡು ಹೋಗ್ತಾ ಇದಾರೆ. 2 ವರ್ಷದಿಂದ ಒಂದೇ ತರ ರೇಟ್ ನಿಂತಿದೆ. ಆದ್ರೆ ಈ ಸಾರಿ ಅಡಿಕೆಯನ್ನ ಕೇಳುವವರೇ ಇಲ್ಲ. ಮೊದಲೆಲ್ಲ ಕೇಣಿ ಬಂದು ಹಿಡಿತಾ ಇದ್ರು, ಈ ವರ್ಷ ಯಾರು ಅಡಿಕೆಯನ್ನ ಕೇಣಿ ಬಂದು ಹಿಡಿದು ಇದು ಮಾಡ್ತೇವೆ ಅಂದ್ರೆ ಒತ್ತಾಯದ ಮೇಲೆ ಅಡಿಕೆ ಕೊಡುವ ಸ್ಥಿತಿ ಬಂದಿದೆ ಜನರದ್ದು. ಮುಂದಿನ ದಿನಗಳಲ್ಲಿ ಇನ್ನೇನಾಗ್ತೋ ಹೇಳಕ್ ಆಗಲ್ಲ. ನಮ್ದು ಅಡಿಕೆ ಇದೆ, ಆದ್ರೆ ಅತಿಯಾದ ಅಡಿಕೆ ಹೋಗಿಲ್ಲ. ನಾವು 1-2 ಎಕರೆ ಅಷ್ಟೇ ಇಟ್ಕೊಂಡಿದ್ದೇವೆ. ಇತರೆ ರಬ್ಬರ್ ಅದು ಇಟ್ಕೊಂಡಿದ್ದೇವೆ, ಪಾಮ್ ಇಟ್ಕೊಂಡಿದ್ದೇವೆ. ಒಂದು ಹೋದ್ರು ಒಂದ್ರಲ್ಲಾರು ಇನ್ಕಮ್ ಬಂದೇ ಬರ್ತಾರೆ ಅನ್ನೋ ಧೈರ್ಯ ಇದೆ ನಮ್ಗೆ. ಆತ್ಮವಿಶ್ವಾಸ ಇರೋದ್ರಿಂದ ನಮ್ಗೆ ಇತರೆ ಬೆಳೆಗಳು, ಈಗ ರಬ್ಬರ್ ಅಥವಾ ಪಾಮು, ಇವೇ ನಮ್ಗೆ ಅಡಿಕೆಯಲ್ಲಿ ನಮ್ಗೆ ಅಷ್ಟಕ್ಕಷ್ಟೇ. ಈ ಸರಿ ಒಂದು ಕೊಳೆ ಬಂದು 50% ಹೋಗಿದೆ ನಮ್ದೊಂದಲ್ಲ, ಪಕ್ಕದ ರೈತರು ಆರಿಸ್ದಂಗನೆ ತೋಟದಲ್ಲಿ ಬಿದ್ದಿದೆ. ಮೊನ್ನೆ ನೋಡಿದ್ರೆ ಕೆಲವ್ರ ತೋಟನ ಆರಿಸ್ಲೇ ಇಲ್ಲ, ಅದ್ ಹಾಗೆ ಬಿದ್ದು ಹೋಗಿದೆ. ಆರಿಸಿದ್ರೆ ಮೈ ಮೇಲೆ ಬರ್ತದೆ ಕೂಲಿ. ಇವತ್ತು ಒಂದ್ 500-600 ರೂಪಾಯಿ ಒಂದ್ ಹೆಣ್ಣಾಳ ಗಂಡಾಳ ಪಗಾರ ಕೊಡ್ಬೇಕು, 300 ರೂಪಾಯಿ ಹೆಣ್ಣಾಳ. ಈ ಟೈಮ್ 10 ಗಂಟೆಗೆ ಬರ್ತಾರೆ, 12:30 ಹೋಗ್ತಾರೆ, 2:30 ಹಿಡಿತಾರೆ, 5 ಗಂಟೆಗೆ ಹೋಗ್ತಾರೆ. ಕೆಲವ್ರು ಬೆಳಗಾಗೆ 8 ಗಂಟೆಗೆ ಬರ್ತಾರೆ, ಬಂದಾರ ಆಗ್ಲೇ 1 ಗಂಟೆಗೆ ಹೋಗ್ತಾರೆ. ನಾವ್ ಎದ್ದು ಕೆಲ್ಸಕ್ಕೆ ಹೋಗುವಷ್ಟೊಳಗೆ ಇವ್ರಾಗ್ಲೇ ಇವ್ರು ಹೋಗಿರ್ತಾರೆ. ದುಡ್ಡೊಂದು ಖರ್ಚಾಗ್ತದೆ ಬಿಟ್ರೆ ಕೆಲ್ಸ ಆಗ್ತಾ ಇಲ್ಲ. ಈಗ ಮುಂದೆ ಈ ವ್ಯವಸಾಯ ಅಂತಕ್ಕಂಥದ್ದು ತಾನು ಸ್ವಂತ ಮಾಡಿದ್ರ ಮಾತ್ರ ಕೆಲವಷ್ಟು ಬೇಸಾಯ. ಯಾ ನಾನು 100 ಎಕರೆ ಮಾಡ್ತೇನೆ, 50 ಎಕರೆ ಮಾಡ್ತೇನೆ ಅನ್ನೋನ್ನೆಲ್ಲ ಅವಂದು ಬೇಸಾಯ ಅವರಿಗೆ, ಇವನಿಗೆ ಏನಿಲ್ಲ. ಮತ್ತೆ ಟೆನ್ಷನ್ ಒಂದ್ ಜಾಸ್ತಿ ಇರ್ತದೆ ಇವನಿಗೆ, ಇವನ್ ದುಡ್ಡು ಖರ್ಚಾಗ್ತಾ ಇರ್ತದೆ, ಇನ್ಕಮ್ ಕಮ್ಮಿ ಆಗ್ತಾ ಇರ್ತದೆ. ಯಾಕಂದ್ರೆ ಕೆಲಸಗಾರರಿಗೆ ಟೈಮಿಂಗ್ಸ್ ಇಲ್ಲ. ಈಗ ಅವ್ರ ಟೈಮಿಗೆ ಅವ್ರು ಬಂದ್ರು ಹೋದ್ರು, ಅವ್ರ ಮನೆಗೆ ಹೋಗೋ ಹೊತ್ತಿ ನಾವ್ ಎದ್ದು ಹೋಗ್ತಾ ಇರ್ತೇವೆ ಅವ್ರ ಇದ್ದಲ್ಲಿಗೆ. ಅಷ್ಟೊಳಗ ಅಲ್ಲಿ ಕೂತ್ ಇಲ್ಲಿ ಮಾತಾಡಿ ಹೀಗೆ ಹೋಗ್ಬಿಡ್ತಾರೆ. ಈ ರೈತಾಭಿ ಅನ್ನೋದು ಹಾಗಾಗಿ ರೈತರಿಗೆ ಒಂಥರ ಉರುಳಾಗ್ತಾ ಇದೆ ಅಂತ ಹೇಳಲಿಕ್ಕೆ ತಪ್ಪಾಗ್ಲಿಕ್ಕಿಲ್ಲ. ಈಗ ಎಲ್ಲಾ ಬೆಳೆಯಲ್ಲಿ ಮೂಲ ಬೆಳೆ ಅಲ್ಪ ಸ್ವಲ್ಪ ಬೆಳೆ, ಈಗ ಒಂದು ನಮ್ದಿದೆ, ಒಂದು 5 ಎಕರೆ ರಬ್ಬರ್ ಇದೆ, ಒಂದು 5 ಎಕರೆ ಲೆಕ್ಕ ಫಾರ್ಮ್ ಇದೆ, 1-2.5 ಎಕರೆ ಭತ್ತದ ಗದ್ದೆ ಇದೆ, 1-2 ಎಕರೆ ಅಡಿಕೆ ತೋಟ ಇದೆ. ಬಾಕಿದ್ರಲ್ಲಿ ಕಾಡು ಫಸಲಾಗಿ ಬೆಳ್ಕೊಂಡಿರೋದು, ಕಾಳು ಮೆಣಸು ಹಾಕಿದೀವಿ 1-2 ಎಕರೆ ಪ್ರದೇಶದಲ್ಲಿ. ಆಮೇಲೆ ಒಂದು ಸಾರಿ ಈ ಸಾರಿ ಕೃಷಿ ಹೊಂಡ ಒಂದ್ ಮಾಡಿದೀವಿ, ಅದ್ರಲ್ಲಿ ಒಂದು ಮೀನ್ ಸಾಕಾಣಿಕೆ ಇದನ್ನು ಮಾಡಿದೀವಿ. ಹೀಗೆ ಒಂದಲ್ಲ ಒಂದು ನಮ್ಗೆ ಯಾವ್ದು ಟೆನ್ಷನ್ ಆಳ್ ಬರದ ಹೋದ್ರು ನಮ್ಗೇನು ತೊಂದರೆ ಇಲ್ಲ. ನಮ್ ಕೆಲಸವನ್ನು ನಾವು ಮಾಡ್ಕೊಳ್ಳುವ ಶಕ್ತಿ ನಮ್ಗಿದೆ ಅಂತೇಳಿ ಇದೊಂದು ನಮ್ಮ ಬಹಳ ಖುಷಿ ಇದೆ. ಬರ್ಲಿಲ್ಲ ದುಡ್ಡು ಉಳಿತು, 5 ಗಂಟೆ ಕೇಳ್ತೀವಿ, 6-6:30, 7 ಗಂಟೆ ಒಳಗೆ ರಬ್ಬರ್ ಗಿಡ ಕಿತ್ಕೊಂಡ್ ಬರ್ತೀವಿ, 11:30-12 ಒಳಗೆ ಹಾಲು ತಂದಾಕ್ತಿವಿ, ಆಮೇಲೆ ಸಾಯಂಕಾಲ ಮುಂದೆ ರಬ್ಬರ್ ಸೀಟ್ ಹೊಡ್ಕೊಂತೀವಿ. ನಾವು ಕೊಬ್ಬರಿ ಎಣ್ಣೆ, ರೈತರ ಅಕ್ಕಪಕ್ಕದ ರೈತರೆಲ್ಲ ಸಂಜೆ 5-6 ಗಂಟೆ ಹೊತ್ತಿ ಕೊಬ್ಬರಿ ಎಣ್ಣೆ ಮಾಡ್ಲಿಕ್ಕೆಲ್ಲ ತರ್ತಾರೆ. ಅವಾಗ ಅವ್ರದಷ್ಟೆಲ್ಲ ಮಾಡ್ಕೊಡ್ತೀವಿ, 20 ರೂಪಾಯಿ ಕೆಜಿ ಹಾಗೆ ಅದು ಆಗ್ತದೆ. ಮತ್ತೆ ಖಾರ ಪುಡಿ ಮಾಡ್ತೀವಿ, 25-50 ಕೆಜಿ ತನಕ ಅಕ್ಕಿ ಮಾಡ್ತಕ್ಕಂಥ ಮಿಷನ್ ಇಟ್ಕೊಂಡಿದ್ದೀನಿ, ಅದನ್ನು ರೈತರಿಗೆ ಮಾಡ್ತೀನಿ. ಹೇಗೆ ಎಲ್ಲಾದ್ರೂ ದಿನಕ್ಕೆ 600-800 ರೂಪಾಯಿ ನಮ್ದು ಒಂದು ದಿನದ್ದು ಅದರಲ್ಲೇ ಸಿಗ್ತದೆ ನಮಗೆ. 600-800 ಅಲ್ದೇನೆ ಒಂದು 600 ರೂಪಾಯಿ ಸಿಕ್ಕರು ಒಂದಿನದಲ್ಲಿ 1,000 ಆಗ್ತದೆ, ಒಂದಿನ 300 ಆಗ್ತದೆ. ಮಿನಿಮಮ್ 500-600 ರೂಪಾಯಿ ಪ್ರತಿ ದಿನದ ಒಂದು ಇದಾಗ್ತದೆ. ಅಂದ್ರೆ ಕರೆಂಟ್ ಚಾರ್ಜ್ ಒಂದು 100-200 ರೂಪಾಯಿ ಹೋದ್ರೆ ಒಂದು 300-400 ರೂಪಾಯಿ ನಮ್ಮ ನೆಟ್ ಉಳಿತದೆ. ಹೀಗಾಗಿ ರೈತರು ಒಂದೇ ಬೆಳೆ ನಂಬಿಲ್ದಾನೆ ಎಲ್ಲಾ ಬೆಳೆಯನ್ನು ಇಟ್ಟುಕೊಂಡು ಅದ್ರ ಜೊತೆಗೆ ಖಾಲಿ ಕಟ್ಪಟ್ಟೆ ಎಲ್ಲೋ ಹೋಗಿ ಮೋರಿ ಕಟ್ಟೆ ಮೇಲೆ ಕುತ್ಕೊಂಡು ಹರಟೆ ಹೊಡೆದು ಬರುವಂತ ಇದರಲ್ಲಿ ಅದಾಗಬಾರದು ಅಂತ ಹೇಳಿ ನಮಗಿರ್ಬೋದು ನಮ್ಮ ಮಕ್ಕಳಿಗಿರ್ಬೋದು ಆ ಬುದ್ಧಿಯನ್ನು ಕಲಿಸಿದೇವೆ ಮತ್ತೆ ಒಳ್ಳೆ ಕೆಲಸ ನಮ್ ನಮ್ದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಮೇಲೆ ಈಗ ಸಾವಯವ ಕೃಷಿಯಲ್ಲಿ ನಿಮ್ಗೆ ಹೇಳಬೇಕಾದ್ರೆ ಒಂದು 50 ಕೆಜಿ ಮಣ್ಣು, ಒಂದು 25 ಕೆಜಿ ಕೋಳಿ ಗೊಬ್ಬರ, 25 ಕೆಜಿ ಕುರಿ ಗೊಬ್ಬರ, ಒಂದು 3 ಪ್ಯಾಕೆಟ್ ಉಪ್ಪು ಇವನ್ನ ಮಿಕ್ಸ್ ಮಾಡಿ ಎರಡೆಲ್ಲ 3 ಟೈಮ್ ಹಾಕಿ ಚೆನ್ನಾಗಿ ಕಲಸಿಟ್ಬಿಟ್ಟು ನೀವು ಗೊಬ್ಬರ ಹಾಕಿದ್ರೆ ಅದೇ ಗೊಬ್ಬರ. ನಾನೀಗ 3 ವರ್ಷ ಆಯ್ತು ಯಾವುದೇ ಒಂದು ಫರ್ಟಿಲೈಜರ್ ಅನ್ನು ಖರೀದಿ ಮಾಡಲಿಲ್ಲ, ಪೂರ್ತಿ ನಾವು ಮಾಡಿದ ಇದೇ ಕೃಷಿನೇ. ಆಮೇಲೆ ನಮ್ದು ಈ ಕೊಬ್ಬರಿ ಹಿಂಡಿ ಸೆಕೆಂಡ್ಸ್ ಎಲ್ಲ ಇರ್ತದೆ, ರೈತರು ಯಾರು ಒಯ್ಯಲ್ಲ ಅದನ್ನ, ಅದನ್ನು ಸಮೇತ ರಾಕ್ ಪಾಸ್ಪೋರ್ಟ್ ಜೊತೆ ಮಿಕ್ಸ್ ಮಾಡಿಬಿಟ್ಟು ಇದ್ರೆ ಬೆಳೆಗೂ ಹಾಕ್ತೀವಿ, ನಮಗೆ ಉತ್ತಮವಾದ ಬೆಳೆ ಇದೆ. ಹೀಗಾಗಿ ಈಗ ಇನ್ನೂ ಅತಿ ಹೆಚ್ಚು ಅಂದ್ರೆ ಈಗ ಏನಪ್ಪ ನಮ್ಮ ಅದು ಯಾವುದೇ ರೀತಿ ಅಫೆಕ್ಟ್ ಅನ್ನು ಮಾಡಲ್ಲ. ಈಗ ಮಳೆ ಕಮ್ಮಿ ಇದ್ರು ಸಮೇತ ಇದ್ರು ಏನು ತೊಂದರೆ ಇಲ್ಲದಂಗೆ ಬರ್ತದೆ. ನಮ್ಮದು ದಿನ ಒಂದು 25 ಕೆಜಿ ಲೆಕ್ಕ ರಬ್ಬರ್ ಆಗ್ತದೆ, ನಮಗೆ ಸಾಕಾಗ್ತದೆ. ಈಗ 180-190 ರೂಪಾಯಿ ಕೆಜಿ ಇದೆ, ಮೊದಲ ರೇಟ್ ಕಡಿಮೆ ಇತ್ತು, ಈಗೆಲ್ಲ ಒಳ್ಳೆ ಉತ್ತಮವಾದ ರೇಟ್ ಇದೆ, ಸಾಕಾಗ್ತದೆ. ನಾವು ನೆಮ್ಮದಿಯಿಂದ ಜೀವನ ಮಾಡ್ತೀವಿ ಅನ್ನೋ ತಪ್ಪಾಗ್ಲಿಕ್ಕಿಲ್ಲ. ಈ ತಾಳೆ ಬೆಳೆನ ನಾವು ಕಂಡುಕೊಂಡಿರೋ ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲವೊಂದು ಸಮಯದ ಅಂತಂದ್ರೆ ಅದು ತಪ್ಪು ಅರ್ಥನೋ ಏನೋ ಗೊತ್ತಿಲ್ಲ, ನೀರ್ ಜಾಸ್ತಿ ಬೇಕಾಯ್ತದೆ ಅಂತ ಹೇಳಿ ಕಿತ್ತಾಕ್ ಬಿಟ್ಟಿದ್ರು. 10-15 ವರ್ಷದ ಹಿಂದಿನ ಮಾತು ಇದು. ನಾನು ಅಂತಂದ್ರೆ ಆ ಸಮಯದಲ್ಲಿ ಇಲ್ಲಿ ಶಿವಮೊಗ್ಗ ಕಾಲೇಜಲ್ಲಿ ಓದ್ತಿರ್ಬೇಕಾದ್ರೆ ನಾವು ಕೂಡ ನಮ್ಗೆ ಗ್ರಾಮೀಣ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟಿದ್ರು ನಮ್ಮ ಒಂದು ವಿಶ್ವವಿದ್ಯಾಲಯದಿಂದ. ಅಂದ್ರೆ ಅವಾಗ ಕಾಲೇಜ್ ಮಾತ್ರ ಇತ್ತು. ಸೊ ಆ ಸಮಯದಲ್ಲಿ ರೈತರು ಅದನ್ನ ಜಾಸ್ತಿ ನೀರ್ ಕೇಳ್ತದೆ ಅಥವಾ ಇದೇನೋ ಯಾವ ತಪ್ಪು ಕಲ್ಪನೆಯೋ ಅದು ಏನೋ ಗೊತ್ತಿಲ್ಲ, ಅದನ್ನ ಸಂಪೂರ್ಣ ತೆಗೆದಾಕ್ಬಿಟ್ಟಿದ್ರು, ತಾಳೆ ಬೆಳೆನೆ ತೆಗೆದಾಕ್ಬಿಟ್ಟಿದ್ರು. ಅಂತದ್ರಲ್ಲಿ ತಾವು ಈ ಒಂದು ಬೆಳೆಯಲ್ಲಿ ಸಫಲತೆನ ಕಂಡಿದ್ದೀರಾ, ಏನಿದ್ರ ಒಂದು ಗುಟ್ಟು ಅಂತ ಹೇಳ್ತೀರಾ? ಸರ್, ಅದು ತಾಳೆ ಬೆಳೆ ಅನ್ನೋದು ಸೊರಬ ತಾಲೂಕಿಗೆ ಇರ್ಲಿಲ್ಲ, ಅಂದ್ರೆ ಕೊಡ್ಲಿಕ್ಕೆ ತಯಾರಾಗ್ಲಿಲ್ಲ. ಆದ್ರೂ ನಾನು ಶಿವಮೊಗ್ಗ ಈ ತಾಳೆ ಬೆಳೆಗಾರರ ಒಂದು ಆಫೀಸ್ನಲ್ಲಿ ಕೂತ್ಕೊಂಡು ನಮ್ ಭಾಗಕ್ಕೆ ತಾಳೆ ಕೊಡಿ, ತಾಳೆ ನಾವು ಹಾಕ್ತೀವಿ, ನಮ್ ಭಾಗದಲ್ಲಿ ಮಳೆ ಜಾಸ್ತಿ ಇರ್ತದೆ ಅಂತ ಹೇಳಿ ಬಹಳಷ್ಟು ಹೇಳಿದೆ ಅವರಿಗೆ. ಆದ್ರೂ ಅವರು ಏ ಇಲ್ರಿ ಹಂಗ ಅಲ್ಲಿ ಬರಲ್ಲ ಅಂತ ಇದ್ರು. ಆ ಬಂದೇ ಬರ್ತದೆ ಅಂತೇಳಿ ಈ ಭಾಗದಲ್ಲಿ ತಾಳೆಯನ್ನ ಫಸ್ಟ್ ಯಶಸ್ವಿ ತಗೊಂಡ್ ಬಂದವನು ನಾನು. ಈ ಭಾಗದಿಂದ ಬಹಳಷ್ಟು ಜನ ರೈತರನ್ನೆಲ್ಲ ಕರ್ಕೊಂಡು ಹೋದೆ. ಕರ್ಕೊಂಡು ಹೋಗ್ಬಿಟ್ಟು ಹೊನ್ನಾಳಿ ಚನ್ನಗಿರಿ ಅಲ್ಲಿ ತನಕ ಹೋಗಿ ತಾಳೆ ಬೆಳೆಗಾರನ್ನೆಲ್ಲ ಸಂಪರ್ಕಿಸಿ ಶಿವಮೊಗ್ಗದಲ್ಲಿ ಬಿಬಿಓಪಿ ಅದು ಫ್ಯಾಕ್ಟರಿ, ಅಲ್ಲಿಗೆ ಎಲ್ಲ ರೈತರನ್ನೆಲ್ಲ ಕರ್ಕೊಂಡು ಹೋಗಿ ನಮ್ ಭಾಗಕ್ಕೆ ಕೊಡಿ ಅಂದ್ಮೇಲೆ ಸುಮಾರಷ್ಟು ಜನರಿಗೆ ಕೊಟ್ರು. ಇಲ್ಲೆಲ್ಲ ಹಾಗೂ ಹೀಗೂ ಎಲ್ಲ ತಾಳೆ ಇದೆ, ಅಕ್ಕಪಕ್ಕ ಲಾರಿ ಬರ್ತದೆ, ಜನಗಳೆಲ್ಲ ನೋಡಿದ್ದಾರೆ. ಒಂದೊಂದು 60-70 ಕೆಜಿ ಬರ್ತದೆ ಒಂದೊಂದು ಇದು ಒಂದ್ ಗಿಡಕ್ಕೆ. ಅದು ಒಳ್ಳೆ ಬೆಳೆ ಅಂತ. ಅದು ಕೆಲವರಿಗೆ ಅದು ಬೆಳೆ ನೀರ್ ಬಹಳ ನೀರಿನ ಅವಶ್ಯಕತೆ ಜಾಸ್ತಿ ಇಲ್ಲ ನಮ್ಮ ಮಲೆನಾಡಿನಲ್ಲಿ. ವಾರಕ್ಕೆ ಒಂದು ನೀರ್ ಸಿಕ್ಕಿರ್ ಸಾಕು, ಒಂದ್ ಬಟ್ಲ್ ತುಂಬಿರ್ ಸಾಕು, ಇಲ್ಲ ಸಣ್ಣ ಮೈಕ್ರೋಜೆಟ್ ಅಡಿಕೆ ಕೊಡುವುದಕ್ಕಿಂತ ನೀರ್ ಕಡಿಮೆ ಸಾಕು. ಹೌದು, ಅಡಿಕೆಗೆ ಒಂದು 4 ದಿನಕ್ಕೊಮ್ಮೆ ನೀರ್ ಕೊಡ್ಲಿಲ್ಲ ಅಂದ್ರೆ ಅಡಿಕೆ ಮಿಳಿ ಉದುರಿ ಹೋಗ್ತದೆ. ಇದರಲ್ಲಿ ಆತರ ಪರಿಸ್ಥಿತಿ ಏನು ಆಗಲ್ಲ. ನಾ ಹೇಳೋದು ನೀವು ಒಂದು ತಿಂಗಳಿಗೆ 4 ನೀರ್ ಕೊಟ್ರು ಸಾಕು ಇದಕ್ಕೆ. ಹೌದೌದು, ಅಡಿಕೆ ಹಾಗೆಲ್ಲ 15 ದಿನ ದಿನ ಬಿಡ್ತೀನಿ ನೀರ್ ಬೇಕು, ಬಿಸಿಲು ದಿನ ಜಾಸ್ತಿ ಬಂದಂಗೆ. ಇದು ಏನು ಇಲ್ವ, ಆದ್ರಿಂದ ಏನು ಜನಗಳು ಕಡಿಯೋದೇ ಹಾಗೆ ಅಂತ ಕಡಿಲಿಕ್ಕೂ ಸಮೇತ ಅದಕ್ಕೆ ಒಂದು ಟೀಮ್ ಸಮೇತ ಮಾಡಿದ್ವಿ ನಾವು ಅಲ್ಲಿಂದಾನೆ. ಈಗ ಅವರು ಬಂದು ಕಟಿಂಗ್ ಮಾಡಿ ಹಾಕಿ ಹೋಗ್ಬಿಡ್ತಾರೆ, ಅವ್ರು ಕ್ವಿಂಟಲ್ ಲೆಕ್ಕದಲ್ಲಿ ಅವ್ರು ದುಡ್ಡು ತಗೋತಾರೆ. ಈ ಭಾಗದಲ್ಲಿ ಕಡಿಯೋದು ಕಷ್ಟ ಅನ್ನೋದೊಂದು ಜನರ ಅಭಿಪ್ರಾಯ ಇತ್ತು. ಇಲ್ಲೇ ಪಕ್ಕದಲ್ಲೆಲ್ಲ ನಮ್ಮ ಇದಾವೆ, ದೇಸಾಯಿ ಗೌಡ್ರು ಅಂತ ಇದ್ದಾರೆ, ಅವರವೆಲ್ಲ ಒಳ್ಳೊಳ್ಳೆ ತಾಳೆ ಇದೆ. ಅವ್ರ ಮಕ್ಕಳೆಲ್ಲ ಆಫೀಸ್ ಎಲ್ಲ ಹೊರಗಡೆ ವರ್ಕ್ ಮಾಡ್ತಾರೆ, ಯಜಮಾನ್ರು ಒಬ್ಬರೇ ಇರೋದು. ಅವ್ರೇನಂತಾರೆ ನಮಗೆ ಎಲ್ಲಾ ಬೆಳೆಕ್ಕಿಂತ ಪಾಮೇ ಬೆಸ್ಟು ಅಂದ್ರೆ ಪಾಮ್ನಲ್ಲಿ ವಾರಕ್ಕೊಂದು ಬರ್ತಾರೆ, ಅವ್ರು ಬರ್ತಾರೆ ಕಡ್ಕೊಂತಾರೆ ಹೋಗ್ತಾರೆ, ಅವ್ರ ಅಕೌಂಟಿಗೆ ದುಡ್ಡು ಹಾಕ್ತಾರೆ. ಅದರಂತ ಒಳ್ಳೆ ಬೆಳೆ ಇನ್ಯಾವುದೂ ಅಲ್ಲ. ಅಡಿಕೆ ಅದ್ ಕದ್ಕೊಂಡು ಹೋಗ್ತಾರೆ ಜನಗಳು, ಅದ್ ಕಾಯ್ಬೇಕು, ನೀರ್ ಕೊಡ್ಬೇಕು, ಅಡಿಕೆ ಸುಲಿಲಿಕ್ ಸಮೇತ ಅಷ್ಟು ಕಷ್ಟ ಇದೆ. ಸಂಸ್ಕರಣೆ ಮಾಡ್ತಕ್ಕಂಥದ್ದು ಈ ಹಿಂದೆ ಎಲ್ಲ ಅಡಿಕೆಯನ್ನ 2 ಅಡಿಕೆ ಇದ್ರು ಕಾಯ್ಬೇಕಾಗಿತ್ತು ಮನೆಯಲ್ಲಿ ಕುತ್ಕೊಂಡು. ಈಗೇನಿಲ್ಲ, ಎಲ್ಲೋ ಯಾರ್ದೋ ಮನೆ ಬಾಗ್ಲಿಗೆ ಹೋಗಿ ಅಡಿಕೆ ಹಾಕಿ ಅವ್ರು ಸುಲ್ದು ಎಷ್ಟು ಕೊಡ್ತಾರೆ ಅಷ್ಟು ತಗೊಂಡ್ ಬಂದು ನಾವು ಬರುವ ಕಾಲ ಈಗ ಬಂದಿದೆ. ಅವಾಗೆಲ್ಲ ಮನೆ ಬಾಗಿಲಲ್ಲ ಅಡಿಕೆ ಸುಲಿಸ್ತಾ ಇದ್ವಿ, ಅದೆಲ್ಲ ಹೋಯ್ತೀಗ. ಈಗ ಇನ್ ಮುಂದ್ ಇನ್ನೊಂದ್ ದಿನಕ್ಕೆ ಇವ್ರು ಅಡಿಕೆ ಒಯ್ದು ಹಾಕಿ ಬಂದ್ರೆ ಅಡಿಕೆ ತರ್ತಾರೋ ಅನ್ನೋದು ಕಾಯಂ ಇಲ್ಲ. ಅಡಿಕೆ ಮನೆಗೆ ಅವ್ರು ಕೊಟ್ಟಷ್ಟು ತಗೋಬರೋಂತದ್ದು ಯಾರೋ ದೊಡ್ಡರಾಗ್ತಾ ಇದ್ದಾರೆ ಇದರಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಈಗ ಅಡಿಕೆ ಅಡಿಕೆ ಅಂದ್ರೆ ಅಡಿಕೆ ಅಲ್ಲಿಗೆ ಬಂದಿದೆ ಈಗ. ಇನ್ನು ಸ್ವಲ್ಪ ದಿನಗಳಲ್ಲಿ, ಇನ್ನು 4-5 ವರ್ಷದೊಳಗೆ ಅಡಿಕೆ ತೋಟಗಾರರು ನೆಲ ಹತ್ತಲಿಕ್ಕೇನು ಕಮ್ಮಿ ಇಲ್ಲ. ಇತರೆ ಬೆಳೆಗಳನ್ನು ಸಮೇತ ಇಟ್ಕೊಂಡ್ರೆ ಅವ್ರು ಭೂಮಿ ಇಟ್ಕೊಂತಾರೆ. ಮಾರಿದ್ರೆ ಭೂಮಿ ದುಡ್ಡು ಸಿಗ್ತದೆ, ಆದ್ರೆ ಸೆಕೆಂಡ್ ನಮಗೆ ಬೇಕಾದ ಭೂಮಿ ಬೇಕು ಅಂದಲ್ಲಿ ನಮಗೆ ಸಿಗಲ್ಲ. ಈಗ ಆ ಪರಿಸ್ಥಿತಿ ಜನಗಳಿಗೆ ಅಷ್ಟು ದೊಡ್ಡ ಹಿಂಸೆ ಆಗಿದೆ. 1 ಎಕರೆ ಭತ್ತದ ಗದ್ದೆ ಮಾಡಿ ಸಮೇತ ನಾವು ಭತ್ತ ತರೋದು ಅಷ್ಟು ಕಷ್ಟ ಆಗಿದೆ ಇವತ್ತಿನ ಸ್ಥಿತಿಯಲ್ಲಿ. ಹಾಗಾಗಿ ರೈತರಿಂದ ಎಲ್ಲರೂ ಗದ್ದೆ ಬಿಟ್ಬಿಟ್ರು. ಹೋದ ವರ್ಷ ಭತ್ತದ ರೇಟ್ ಚೆನ್ನಾಗಿತ್ತು, ಈ ಸರಿ ಭತ್ತದ ರೇಟ್ ಸ್ವಲ್ಪ ಕಡಿಮೆ ಇದೆ. ಯಾಕಂದ್ರೆ ಎಲ್ಲ ರೇಷನ್ ಅಕ್ಕಿ ಎಲ್ಲ ಕೊಡೋದ್ರಿಂದ, ಅವರು ರೇಷನ್ ಅಕ್ಕಿ ಪಾಲಿಶ್ ಅಕ್ಕಿ ಅದೇ ರೇಷನ್ ಅಕ್ಕಿನೇ ಪಾಲಿಶ್ ಮಾಡಿ ಬರ್ತದೆ ಚೀಲ ತುಂಬಿ. ಎಷ್ಟು ಮಟ್ಟಕ್ಕೆ ಬಂದಿದೆ ಅಂದ್ರೆ ನಾವು ಬೆಳೆದು ಭತ್ತಕ್ಕೆ ಬೆಲೆ ಇಲ್ಲ ಅಂತೇಳಿ ಬೇಸಾಯನ ಬಿಟ್ರು. ಮನೆಯಲ್ಲಿ ದನಕರುಗಳನ್ನ ಕಟ್ಟದೇ ಬಿಟ್ಬಿಟ್ರು. ಮೊದಲೇ ಒಬ್ಬೊಬ್ಬರ ಮನೆಯಲ್ಲಿ 2-3 ರಾಸುಗಳು ಹಿಂಡ್ತಾ ಇದ್ವು. ಈಗ ಆ ರಾಸುಗಳು ಸಮೇತ ಇಲ್ಲ. ಅದು ಕೆಲಸ ಮಾಡ್ಲಿಕ್ಕೆ ಸಗಣಿ ತೆಗಿಲಿಕ್ಕೆ ಅಂದ್ರೆ ಕೆಲಸಗಾರರು ಒಂದು ದಿನಕ್ಕೆ ಅವನಿಗೆ 500-600 ರೂಪಾಯಿ ಪಗಾರ ಕೊಡ್ಬೇಕು. 500-600 ರೂಪಾಯಿ ಪಗಾರ ಕೊಟ್ಟು ಈ ದನಿಗೆ ಹುಲ್ಲು 25 ರೂಪಾಯಿ ಒಂದು ಪೆಂಡಿ ಹುಲ್ಲು ಅಂತ, ದಿನಕ್ಕೆ 4 ಪೆಂಡಿ ಹುಲ್ಲು ಬೇಕು, ಅದಕ್ಕೆ ಒಂದು 100 ರೂಪಾಯಿ, ಎಲ್ಲಾ ಲೆಕ್ಕಾಚಾರ ಹಾಕಿದ್ರೆ ನಮ್ಗೆ 1 ಲೀಟರ್ ಹಾಲು ತಗೊಂಡ್ರೆ 100 ರೂಪಾಯಿ ಕೊಟ್ಟು ಹಾಲು ತಗೊಂಡ್ರೆ ಕೆಲಸಗಾರರು ಒಂದು ದಿನಕ್ಕೆ ಅವನಿಗೆ 500-600 ರೂಪಾಯಿ ಪಗಾರ ಕೊಡ್ಬೇಕು. 500-600 ರೂಪಾಯಿ ಪಗಾರ ಕೊಟ್ಟು ಈ ದನಿಗೆ ಹುಲ್ಲು 25 ರೂಪಾಯಿ ಪೆಂಡಿ ಹುಲ್ಲು ಅಂತ, ದಿನಕ್ಕೆ 4 ಪೆಂಡಿ ಹುಲ್ಲು ಬೇಕು, ಅದಕ್ಕೆ ಒಂದು 100 ರೂಪಾಯಿ, ಎಲ್ಲಾ ಲೆಕ್ಕಾಚಾರ ಹಾಕಿದ್ರೆ ನಮ್ಗೆ 1 ಲೀಟರ್ ಹಾಲು ತಗೊಂಡ್ರೆ 100 ರೂಪಾಯಿ ಕೊಟ್ಟು ಹಾಲು ತಗೊಂಡು. ಟುಗೆದರ್ ಫಾರ್ ಎ ಬೆಟರ್ ಇಂಟರ್ನೆಟ್ ಎಂಬ ಥೀಮ್ ಅಡಿಯಲ್ಲಿ ಈ ದಿನವನ್ನು ಆಚರಿಸಲಾಗುತ್ತಿದೆ. ಇದರ ಮುಖ್ಯ ಉದ್ದೇಶ ಸುರಕ್ಷಿತ ಇಂಟರ್ನೆಟ್ ಬಳಕೆಯನ್ನು ಉತ್ತೇಜಿಸುವುದು, ಸೈಬರ್ ನೈರ್ಮಲ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಸೈಬರ್ ಅಪಾಯಗಳನ್ನು ತಪ್ಪಿಸಲು ತಂತ್ರಗಳನ್ನು ಹಂಚಿಕೊಳ್ಳುವುದು. ಭಾರತ ಸರ್ಕಾರದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ವತಿಯಿಂದ ISEA ಯೋಜನೆಯಡಿ ಈ ದಿನದ ಅಂಗವಾಗಿ ರಾಜ್ಯಗಳ ವಿವಿಧ ಜಿಲ್ಲೆಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ISEA ಅಂತ ಪದವನ್ನು ತಾವು ಬಳಸಿದ್ರಿ, ಈ ISEA ಅಂದ್ರೇನು ಮತ್ತು ಅದರ ಗುರಿ ಏನು ಅಂತ ಹೇಳಿ? ನಾವು ಡಿಜಿಟಲ್ ಯುಗದಲ್ಲಿ ಬದುಕುತ್ತಿದ್ದೇವೆ. ಇಲ್ಲಿ ಸೈಬರ್ ಸುರಕ್ಷತೆ ನಮ್ಮ ನಿಜ ಜೀವನ ಸುರಕ್ಷತೆಯಂತೆ ಅತ್ಯಂತ ಅಗತ್ಯವಾಗಿದೆ. ಈ ದೃಷ್ಟಿಕೋನದಿಂದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಮಂತ್ರಾಲಯ, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಭಾರತ ಸರ್ಕಾರ, ಮಾಹಿತಿ ಭದ್ರತೆ ಶಿಕ್ಷಣ ಮತ್ತು ಜಾಗೃತೆ ISEA ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಎಜುಕೇಷನ್ ಅಂಡ್ ಅವೇರ್ನೆಸ್ ಯೋಜನೆಯನ್ನು ಆರಂಭಿಸಿದೆ. 2005 ಪ್ರಾರಂಭಗೊಂಡ ಈ ಯೋಜನೆ ಸುರಕ್ಷಿತ, ವಿಶ್ವಾಸಾರ್ಹ ಮತ್ತು ಭದ್ರ ಸೈಬರ್ ಜಗತ್ತನ್ನು ನಿರ್ಮಿಸುವ ಗುರಿ ಹೊಂದಿದೆ. ಸಾರ್ವಜನಿಕರು ಎದುರಿಸ್ತಾ ಇರತಕ್ಕಂತ ಬಹಳ ಮುಖ್ಯವಾದಂತಹ ಸೈಬರ್ ಅಪರಾಧಗಳು ಯಾವ್ದಾದ್ರು ಅಂತ ಹೇಳಿ? ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ಸ್, ಡೀಪ್ ಫೇಕ್ ಫ್ರಾಡ್ಸ್, ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ಸ್, ಫೇಕ್ ಜಾಬ್ ಆಫರ್ಸ್, ಫೋನ್ ಕಾಲ್ ಸ್ಕ್ಯಾಮ್ಸ್, ರೊಮ್ಯಾಂಟಿಕ್ ಸ್ಕ್ಯಾಮ್ಸ್, ವ್ಯಾಲೆಂಟೈನ್ಸ್ ಡೇ ಅಂತ ಕೇಳುವಂತದ್ದು. ಈ ಫ್ರಾಡ್ಸ್ ಗಳಿಗೆ ಯಾರೊಬ್ರು ಒಳಗಾದ್ರು ಅವರು ಹೇಗೆ ಇದನ್ನ ರಿಪೋರ್ಟ್ ಮಾಡಬೇಕು ಅಂತೇಳಿ? ಸರ್, ಯಾರೇ ಆದರೂ ಈ ತರಹ ಸೈಬರ್ ಫ್ರಾಡ್ಗಳಿಗೆ ಒಳಗಾದರೆ ಸೈಬರ್ ಕ್ರೈಮ್ ಪ್ರಿವೆನ್ಷನ್ ಮೆಕಾನಿಸಮ್ ಇದೆ, ಅದರಲ್ಲಿ ಟೋಲ್ ಫ್ರೀ ನಂಬರ್ಸ್ ಇದೆ. ಅವರು ಈ ಟೋಲ್ ಫ್ರೀ ನಂಬರ್ 1930 ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಬಹುದು. ತಮ್ಮ ದೂರುಗಳನ್ನ ವೆಬ್ಸೈಟ್ ಮುಖಾಂತರವೂ ದಾಖಲೆ ಮಾಡ್ಕೋಬಹುದು. ವೆಬ್ಸೈಟ್ ಹೆಸರು cybercrime.gov.in ಅಂತ ಇದೆ. ಇವತ್ತಿನ ಡಿಜಿಟಲ್ ಯುಗದಲ್ಲಿ ಡಿಜಿಟಲ್ ಅರೆಸ್ಟ್ಗಳು ಮತ್ತು ಡೀಪ್ ಫೇಕ್ ಫ್ರಾಡ್ಗಳು, ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ಗಳು, ಫೇಕ್ ಜಾಬ್ ಆಫರ್ಸ್ಗಳು, ಈ ಕೊರಿಯರ್ ರಿಲೇಟೆಡ್ ಸ್ಕ್ಯಾಮ್ಗಳಾಗ್ತಾ ಇದೆ ಫೋನ್ ಕಾಲ್ ಮುಖಾಂತರ. ಇದೇ ರೀತಿಯಾದಂತಹ ಸೆವರಲ್ ಆನ್ಲೈನ್ ಮತ್ತು ಮೊಬೈಲ್ ಮುಖಾಂತರ ಫ್ರಾಡ್ಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಸೈಬರ್ ಕ್ರೈಮ್ಸ್ ನ ರಿಜಿಸ್ಟರ್ ಮಾಡಬೇಕಾಗಿದ್ರೆ 1930 ಎಂಬ ಟೋಲ್ ನಂಬರ್ ಅನ್ನು ಉಪಯೋಗಿಸಿಕೊಳ್ಳಬಹುದು. ಇಲ್ದಿದ್ರೆ ವೆಬ್ಸೈಟ್ ನಲ್ಲಿ ನಿಮ್ಮ ಕಂಪ್ಲೇಂಟ್ಸ್ ನ ರಿಜಿಸ್ಟರ್ ಮಾಡಿಕೊಳ್ಳಕ್ಕೆ www.cybercrime.gov.in ಅನ್ನು ಉಪಯೋಗಿಸಿಕೊಳ್ಳಬಹುದು. ನಮ್ಮ ಸಾರ್ವಜನಿಕರು ಈ ISEA ಜೊತೆಗೆ ಹೇಗೆ ಕೈ ಜೋಡಿಸಬಹುದು ಅಂತೇಳಿ? ಪ್ರತಿಯೊಬ್ಬರಲ್ಲೂ ಸೈಬರ್ ಹೈಜೀನ್ ಸಂಸ್ಕೃತಿಯನ್ನು ಬೆಳೆಸಲು ಉತ್ಸಾಹಿ ನಾಗರಿಕರನ್ನು ISEA ಅಂಬಾಸಡರ್ ಆಗಲು ಆಹ್ವಾನಿಸುತ್ತಿದೆ. ಸೈಬರ್ ಸುರಕ್ಷಿತ ಜೀವನ ಶೈಲಿಯನ್ನು ಪ್ರಚಾರ ಮಾಡಬಹುದು. ಸೊ ಅಂಬಾಸಿಡರ್ ಆಗುವ ಪ್ರಯೋಜನಗಳೇನೆಂದರೆ ISEA ಯಿಂದ ಸಿಗುವ ಪ್ರಮಾಣ ಪತ್ರ ಅಥವಾ ಸರ್ಟಿಫಿಕೇಟ್, ಗೌರವ ಪತ್ರ ಅಪ್ರಿಸಿಯೇಷನ್ ಲೆಟರ್, ಅದಲ್ಲದೆ ನಗದು ಬಹುಮಾನಗಳು ಮತ್ತು ಪ್ರಶಸ್ತಿಗಳು. ಸೈಬರ್ ಸುರಕ್ಷಿತ ಭಾರತವನ್ನು ನಿರ್ಮಿಸಲು ನಾವು ಎಲ್ಲರೂ ಒಗ್ಗೂಡಿ ಕೆಲಸ ಮಾಡೋಣ. ಅಭಿವೃದ್ಧಿಗಾಗಿ, ಜಾಗೃತಿಗಾಗಿ ಐಎಸ್ಇಎ ಜೊತೆ ಸೇರಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸಿದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೂ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ